ಹಿಂದಿನ ಪದ್ಯದಲ್ಲಿ ದೌಶ್ಯಂತಿ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿ, ಈಗ ಈ ಪದ್ಯದಲ್ಲಿ ಭರತ, ಋಷಭಜ, ಹರಿಣಿಜ, ದ್ವಿಜ, ಭರತ ಮೊದಲಾದ ಅಖಿಳ ರಾಯರುಳಿರುತಿಹೋದು ಶ್ರೀ ವಿಷ್ಣು ಪ್ರಾಣಾವೇಶ ಪ್ರತಿದಿನದಿ ವರ ದಿವಸ್ಪತಿ ಶಂಭುರದ್ಭುತ ಕರೆಸುವನು ಬಲಿ ವಿದೃತಿ ಧೃತ ಶುಚಿ ನೆರೆಕಲು ಋತಧಾಮ ಮೊದಲಾದ ಅಷ್ಟಗಂಧರ್ವ ಅಂತ ತಿಳಿಸ್ತಾರೆ. ದೌಶ್ಯಂತಿ ಭರತ, ಭರತ ಅಂತ ಇಬ್ಬರಿದ್ದಾರೆ. ಒಬ್ಬ ದುಷ್ಯಂತ ಪುತ್ರ ಭರತ ದೌಶ್ಯಂತಿ ಅಂತ ಕರೆಸ್ಕೋತಾನೆ, ಇನ್ನೊಬ್ಬ ಋಷಭಜ, ಹರಿಣಿಜ, ದ್ವಿಜ ಅಂತ ಮೂರು ಜನ್ಮವನ್ನು ಎತ್ತಿರ್ತಕ್ಕಂಥ ಜಡ ಭರತ. ಋಷಭಜ ಅಂದರೆ ಪರಮಾತ್ಮರನ್ನ ಋಷಭಾವತಾರದಲ್ಲಿ ಜ್ಯೇಷ್ಠ ಪುತ್ರನಾಗಿ ಜನಿಸಿರ್ತಕ್ಕಂಥ ಭರತ. ಅವನೇ ವಾರ್ಧಕ್ಯದಲ್ಲಿ ವಾನಪ್ರಸ್ಥ ಕೈಕೊಂಡಾಗ ಒಂದು ಜಿಂಕೆಯ ಮರಿಯ ಮೇಲೆ ಪ್ರೀತಿ ಉಂಟಾಗಿ ಅದು ಅವನಿಗೆ ಜಿಂಕೆಯ ಜನ್ಮಕ್ಕೆ ಕಾರಣೀಭೂತ ಆಯಿತು. ಅದಕ್ಕೆ ಪಶ್ಚಾತ್ತಾಪಪಟ್ಟು ಅವನೇ ದ್ವಿಜನಾಗಿ ಹುಟ್ಟಿ ಜಡ ಭರತ ಅಂತ ಕರೆಸ್ಕೊಂಡ. ಈ ಇಬ್ಬರು ಭರತರು ಮೊದಲಾದ ಅಖಿಲ ವ್ಯಾಪ್ತದರ್ಶಿ ರಾಯರಲ್ಲಿ ಹರಿವಾಯುಗಳ ವಿಶೇಷ ಆವೇಶ ಅನ್ನೋದು ಇದೆ. ಅದನ್ನೇ ಮೊದಲಾದ ಅಖಿಲ ರಾಯಗಳು ಇರುತ್ತಿರೋದು ಶ್ರೀ ವಿಷ್ಣು ಪ್ರಾಣ ಆವೇಶ ಪ್ರತಿದಿನದ ಎಂದು ಈ ಆವೇಶ ಅನ್ನೋದು ಯಾವಾಗಲೂ ಇರುತ್ತೆ ಅವರಲ್ಲಿ ಅಂತ ತಿಳಿಸ್ತಾರೆ. ಪರಮಾತ್ಮ ಋಷಭನಾಮಕನಾಗಿ ಅವತಾರ ಮಾಡಿದಾಗ ಅವನಿಂದ ಜಯಂತಿ ಅನ್ನೋ ಹೆಸರು ಪತ್ನಿಯಲ್ಲಿ ಜನಿಸಿರ್ತಕ್ಕಂಥ ಹಿರಿಯ ಪುತ್ರನೇ ಈ ಭರತ ಚಕ್ರವರ್ತಿ. ಈ ಋಷಭಜ ಅನ್ನೋದು ಮೊದಲನೇ ಜನ್ಮ. ಪರಮ ವೈರಾಗ್ಯಶಾಲಿಯಾಗಿರ್ತಕ್ಕಂಥ ಭರತ ತನ್ನ ವಾನಪ್ರಸ್ಥಾಶ್ರಮ ಅಂದರೆ ತನ್ನ ಬಾಳಿನ ಕೊನೆಯ ಸಂದರ್ಭದಲ್ಲಿ ಹೆಣ್ಣು ಜಿಂಕೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋಗಿ ತಾನು ಆ ಜಿಂಕೆಯ ಮರಿಯನ್ನು ಸಾಕುವಂಥ ಸಂದರ್ಭ ಬಂತು. ಅದರ ಮೋಹ ಎಷ್ಟು ಬಲವಾಗಿತ್ತು ಅಂದರೆ ಒಂದು ಕ್ಷಣನೂ ಭರತ ಆ ಮರಿಯನ್ನು ಬಿಟ್ಟು ಇರ್ತಿರಲಿಲ್ಲ. ಅದರ ಸ್ಮರಣೆಯಲ್ಲೇ ದೇಹತ್ಯಾಗ ಮಾಡಿದ್ರಿಂದ ಅವನಿಗೆ ಮುಂದಿನ ಜನ್ಮ ಜಿಂಕೆ ಜನ್ಮ ಅನ್ನೋದು ಪ್ರಾಪ್ತವಾಯಿತು. ಇದು ಭರತನ ಎರಡನೆಯ ಜನ್ಮ ಹರಿಣಿಜ. ಸಂಸ್ಕಾರ ವಿಶೇಷದಿಂದ ಭರತ ಹರಿಣಿ ಜನ್ಮವನ್ನು ಕಳ್ಕೊಂಡು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟುತ್ತಾನೆ. ಅವಧೂತ ಚರ್ಯೆಯಲ್ಲಿದ್ದ ಅವನೇ ಜಡ ಭರತ. ಇದು ಭರತನ ಮೂರನೇ ಜನ್ಮ ದ್ವಿಜ ಭರತ. ಹೀಗೆ ಭರತರಾಯನಿಗೆ ಮೂರು ಜನ್ಮಗಳು. ಭರತರಾಜನಿಂದ ಮೊದಲು ನೂರು ಮಂದಿ ಸಕಲ ರಾಜರಲ್ಲೂ ನಿರಂತರದಲ್ಲೂ ಶ್ರೀ ವಿಷ್ಣುವಿನ ಮತ್ತು ಮುಖ್ಯ ಪ್ರಾಣದೇವರ ಆವೇಶ ಇದೆ. ಇವರೆಲ್ಲರೂ ಕೂಡ ಕರ್ಮಜ ದೇವತಾ ವರ್ಗಕ್ಕೆ ಸೇರ್ತಕ್ಕಂಥವರು. ದಿವಸ್ಪತಿ, ಶಂಭು, ಅದ್ಭುತ, ಬಲಿ, ವಿದ್ರುತ, ಧೃತ, ಶುಚಿ ಮತ್ತು ಕೃತಧಾಮ ಈ ಎಂಟು ಮಂದಿ ಗಂಧರ್ವ ಶ್ರೇಷ್ಠರು ಸಹ ಕರ್ಮಜ ದೇವತಾ ಗಣಕ್ಕೆ ಸೇರುವಂಥವರು. ಯಜ್ಞನಾಮಕ ಇಂದ್ರ ಸಾಕ್ಷಾತ್ ಪರಮಾತ್ಮ, ರೋಚನಾ ನಾಮಕ ಇಂದ್ರ ಸಾಕ್ಷಾತ್ ವಾಯುದೇವರು, ಸತ್ಯಜಿತ್ ನಾಮಕ ಇಂದ್ರ ಯಮಧರ್ಮರಾಯ, ತ್ರಿಶಿಕಾ ನಾಮಕ ಇಂದ್ರ ನಾಸತ್ಯ ಅನ್ನೋ ಅಶ್ವಿನಿ ದೇವತೆ, ವಿಭೂ ನಾಮಕ ಇಂದ್ರ ದಸ್ರ ಅನ್ನೋ ಅಶ್ವಿನಿ ದೇವತೆ, ಮಂದರದ್ಯುಮ್ನ ನಾಮಕ ಇಂದ್ರ ಮತ್ತು ಪುರಂದರ ನಾಮಕ ಇಂದ್ರ ಇವರಿಬ್ಬರು ಶಚಿಪತಿ ಇಂದ್ರನ ರೂಪಗಳು. ಹೀಗೆ ಏಳು ಮಂದಿ ಪೂರ್ವೋಕ್ತ ಏಳು ಮಂದಿಗಳಿಗಿಂತ ಇವರು ಉತ್ತಮರು ಅಂತ ತಿಳಿಸ್ತಾರೆ. ವರ ಅಂದರೆ ಶ್ರೇಷ್ಠರಾದ ಸಪ್ತ ಇಂದ್ರರು ಈ ಕಕ್ಷೆಯಲ್ಲಿ ಬರ್ತಾರೆ. ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು ಮತ್ತು ಹದಿನಾಲ್ಕನೇ ಮನ್ಮಂತ್ರಗಳಿಗೆ ಕ್ರಮವಾಗಿ ಬಲಿ, ಅದ್ಭುತ, ಶಂಭು, ವಿದೃತಿ, ಋತಧಾಮ, ದಿವಸ್ಪತಿ, ಶುಚಿ ಅಂತ ಈ ರೀತಿಯಾಗಿ. ಶುಚಿ ಎನ್ನುವನು ಹದಿನಾಲ್ಕನೇ ಮನ್ವಂತರದ ಇಂದ್ರ. ಧೃತ ಶುಚಿ ಅಂತಲೂ ಅವನಿಗೆ ಹೆಸರು. ನೆರೆ ಕಲು ಅಂತೇಳಿ ಎರಡು ಅವ್ಯಯಗಳು. ನೆರೆ ಅಂದರೆ ಪೂರ್ಣವಾಗಿ ಅಥವಾ ಚೆನ್ನಾಗಿ ಅಂತ ಅರ್ಥ. ಕಲು ಅಂದರೆ ನಿಶ್ಚಯವಾಗಿ ಹೇಳ್ತೀವಿ ಅಂತ. ಬಲಿ, ಅದ್ಭುತ, ಶಂಭು ಅಂತ ಮುಂತಾಗಿ ಹೇಳದೆ ಕ್ರಮ ವ್ಯತ್ಯಾಸ ಮಾಡಿರೋದು ಕೇವಲ ಛಂದಸ್ಸಿಗಾಗಿ ಮಾತ್ರ. ಕೆಲವು ವ್ಯಾಖ್ಯಾನಕಾರರು ಕೃತಧಾಮ ಬದಲು ಋತಧಾಮ ಅಂತ ಪಾಠ ಇರಬೇಕು ಅಂತ ತಿಳಿಸ್ತಾರೆ. ಮೊದಲಾದ ಅಷ್ಟಗಂಧರ್ವರು ಅಂತ ಮುಂದಿನ ಪದ್ಯವನ್ನು ಅನ್ವಯ ಮಾಡಿಕೊಂಡು ಅಲ್ಲಿ ತಗೋಬೇಕು. ಕರ್ಮಜ ದೇವತೆಗಳ ಕಕ್ಷೆ ಮುಂದುವರಿಯುತ್ತೆ. ಅರಸೆನಿಪ ಕರ್ಮಜರು ವೈಶ್ವಾನರ ಗದಮ ಶತಗುಣದಿ ವಿಘ್ನೇಶ್ವರಿಗೆ ಕಿಂಚಿತ್ ಗುಣ ಕಡಿಮೆ ಬಲಿ ಮುಖ್ಯ ಪಾವಕರು, ಶರಭ ಪರ್ಜನ್ಯಾಖ್ಯ ಮೇಘಪ ತರಣಿ ಭಾರ್ಯ ಸಮ್ನೆ ಶಾರ್ವರೀಕರನ ಪತ್ನಿ ರೋಹಿಣಿ ಶ್ಯಾಮಲೆಯು ದೇವಕಿಯು ಅಂತ. ಋತಧಾಮ ಮೊದಲಾದ ಅಷ್ಟಗಂಧರ್ವ ಅಂತ ಹಿಂದಿನ ಪದ್ಯದಲ್ಲಿ ಹೇಳೋದು ಇಲ್ಲಿ ಪೂರ್ತಿಯಾಗತ್ತೆ. ಅರಸೆನಿಪ ಕರ್ಮಜರು ವೈಶ್ವಾನರ ಗದಮ ಶತಗುಣದಿ ಅಂತ ಅದನ್ನು ಸೇರಿಸ್ಕೊಂಡಾಗ, ಇಲ್ಲದೇ ಇದ್ದರೆ ಋತಧಾಮ ಹನ್ನೆರಡನೇ ಮನ್ವಂತರದ ಇಂದ್ರ ಆದ್ದರಿಂದ ಋತಧಾಮ ಮೊದಲಾದವರು ಅಷ್ಟಗಂಧರವರಾಗೋದು ಸರಿ ಹೋಗಲ್ಲ. ಋತಧಾಮ ಮೊದಲಾಗಿರ್ತಕ್ಕಂಥ ಮತ್ತು ಅಷ್ಟಗಂಧರ್ವ ಅರಸರೆನಪ ಕರ್ಮಜರು ವೈಶ್ವಾನರರಿಗೆ ಅಧಮ ಅಂತ ಹೀಗೆ ಅನ್ವಯ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಋತಧಾಮ ಮೊದಲಾಗಿರ್ತಕ್ಕಂಥ ಸಪ್ತ ಇಂದ್ರರು ಮತ್ತು ಅಷ್ಟಗಂಧರ್ವ ಅರಸರು ಗಂಧರ್ವ ರಾಜರು ಕರ್ಮಜರು ಇವರು ವೈಶ್ವಾನರನಿಗೆ ಅಂದರೆ ಪ್ರಧಾನಾಗ್ನಿಗೆ 100 ಗುಣ ಕಡಿಮೆ ಅಂತ ಹೇಳ್ದಂಗಾಯಿತು. ಬಲಿ ಮುಖ್ಯ ಪಾವಕರು ಎಂದರು. ಬಲಿ ಮತ್ತು ಮುಖ್ಯ ಪಾವಕ ಅಂತಲ್ಲ, ಬಲಿ ಮುಖ್ಯರಾದ ಇಂದ್ರರು ಮತ್ತು ಒಬ್ಬ ಪಾವಕನೆಂಬ ಅಗ್ನಿಪುತ್ರ ವಿಘ್ನೇಶ್ವರಿಗೆ ಕಿಂಚಿತ್ ಗುಣ ಕಡಿಮೆ ಅಂತ ಅರ್ಥ. ಇಲ್ಲಿಗೆ ಕರ್ಮಜ ದೇವತೆಗಳ 19ನೇ ಕಕ್ಷೆಯನ್ನು ಮುಗಿಸ್ತಾರೆ. 20ನೇ ಕಕ್ಷೆಯಲ್ಲಿ ಗಂಗಾ ಪರ್ಜನ್ಯ ಸಂನೆ ಶಶಿಯ ಮದಯತೆ ಮಾ ವಿರಾಟ್ ಚಾಶುಪಾಂತು ಅಂತ ತಾರತಮ್ಯ ಸ್ತೋತ್ರದಲ್ಲಿ ತಿಳಿಸ್ದಂಗೆ, ಶರಭ ಪರ್ಜನ್ಯಾವತಾರದ ಕಪಿ, ಕುಂಭಕರ್ಣ ಅತಿಕಾಯನ ಮೇಲೆ ಆಕ್ರಮಣ ಮಾಡಿದ ರಾಮಪ್ರಿಯನಾಗಿರ್ತಕ್ಕಂಥ ಕಪಿವೀರ ಶರಭ ಪರ್ಜನ್ಯಾಖ್ಯನಾಗಿರ್ತಕ್ಕಂಥ ಮೇಘಪ. ಈ ಮೇಘಾಭಿಮಾನಿ ದ್ವಾದಶ ಆದಿತ್ಯರಲ್ಲಿ ಕೊನೆಯವನೇ ಈತ. ತರುಣಿ ಭಾರ್ಯೆ ಅಂದರೆ ಸಂನ್ಯಾದೇವಿ, ಶರವರೀಕರನ ಪತ್ನಿ ಅಂದರೆ ಚಂದ್ರಪತ್ನಿ ರೋಹಿಣಿ, ರೇವತಿಯಾಗಿ ಧರ್ಮರಾಜನ ರಾಣಿಯಾಗಿರ್ತಕ್ಕಂಥ ಶ್ಯಾಮಲೆ, ಇವರೆಲ್ಲರೂ ಕೂಡ 20ನೇ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ. ಇಲ್ಲಿ ಅರಸನಿಪ ಕರ್ಮಜರು ಅಂದರೆ ಮಾಂದಾತ ಮೊದಲಾಗಿರ್ತಕ್ಕಂಥ ರಾಜರುಗಳು ಅಂತ ಏನು ಕರೆಸ್ಕೋತಾರೆ ಅವರೆಲ್ಲ ಅಗ್ನಿದೇವನಿಗಿಂತ ಅಂದರೆ ವೈಶ್ವಾನರನಿಗೆ 100 ಗುಣ ಅಧಮರು ಅಂದರೆ ಕಡಿಮೆ ಅಂತ. ಈ ಕರ್ಮಜರು 18ನೇ ಕಕ್ಷದವರಾದ ವಿಘ್ನೇಶ್ವರನಿಗಿಂತ ಕಿಂಚಿತ್ ಕಡಿಮೆ. ಬಲಿಚಕ್ರವರ್ತಿ ಭಾಗವತೋತ್ತಮನಾಗಿರ್ತಕ್ಕಂಥ ಪ್ರಹ್ಲಾದರಾಜನ ಮೊಮ್ಮಗ ವಿರೋಚನನ ಪುತ್ರನೇ ಬಲಿಚಕ್ರವರ್ತಿ, ಇವನ ಮಗ ಬಾಣಾಸುರ. ಆ ಬಲಿಚಕ್ರವರ್ತಿಯ ಪತ್ನಿಯ ಹೆಸರು ವಿಂಧ್ಯಾವಳಿ. ಕಲಿ ಆವೇಶದಿಂದ ದೈತ್ಯ ಪುರೋಹಿತರಾಗಿರ್ತಕ್ಕಂಥ ಶುಕ್ರಾಚಾರ್ಯರ ಆದೇಶದಂತೆ 100ನೇ ಅಶ್ವಮೇಧ ಯಾಗವನ್ನು ಪ್ರಾರಂಭ ಮಾಡ್ತಾರೆ. ದೇವತೆಗಳಿಂದ ಪ್ರಾರ್ಥಿತನಾದ ಭಗವಂತ ವಾಮನಾವತಾರದಿಂದ ಬಲಿಯನ್ನು ಯಾಚನೆ ಮಾಡಿ ಎರಡು ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನು ಅಳೆದು ಸ್ವೀಕಾರ ಮಾಡ್ತಾನೆ. 3ನೇ ಪಾದದ ದಾನವನ್ನು ಸ್ವೀಕರಿಸಲಿಕ್ಕೆ ಬಲಿಚಕ್ರವರ್ತಿಯ ತಲೆಯ ಮೇಲಿಟ್ಟ ರಸಾತಲಕ್ಕೆ ತುಳಿದು ಬಲಿಯ ಅಹಂಕಾರವನ್ನು ನಾಶ ಮಾಡಿ ಅವನನ್ನು ಅನುಗ್ರಹಿಸಿದ. ಮುಂದೆ ಅವನೇ ಇಂದ್ರ ರಾತಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಅಂತ ಮುಂದೆ ಸಕಲ ದುರಿತ ನಿವಾರಣ ಸಂಧಿಯಲ್ಲಿ ಹೇಳಿದಂಗೆ ದ್ವಾರಪಾಲಕನಾಗಿ ನಿತ್ಯ ದರ್ಶನವನ್ನು ಅನುಗ್ರಹಿಸಿದ. ಇನ್ನು ಪಾವಕರು ಅಂದರೆ ಅಗ್ನಿದೇವರ ಜ್ಯೇಷ್ಠ ಪುತ್ರನೇ ಪಾವಕ. ಬಲಿ ಮತ್ತು ಪಾವಕರು ಕರ್ಮಜರ ಗುಂಪಿಗೆ ಸೇರಿದವರು. ಶರಭ ಪರ್ಜನ್ಯ ನಾಮಕ ದೇವತೆ ಶರಭ ಅನ್ನೋ ಹೆಸರಿನಿಂದ ಕಪಿವೀರನಾಗಿ ಅವತಾರ ಮಾಡ್ತಾನೆ. ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದ. ಪರ್ಜನ್ಯ ಮೇಘಾಭಿಮಾನಿಯಾಗಿರ್ತಕ್ಕಂಥ ಪರ್ಜನ್ಯ ನಾಮಕ ದೇವತೆ, ಈತನೇ ಪರ್ಜನ್ಯ ನಾಮಕ ಸೂರ್ಯ. ಇವನ ತಾಪದಿಂದ ಸಮುದ್ರದ ನೀರು ಆವಿಯಾಗಿ ಮೇಘಗಳಾಗಿ ಪರಿವರ್ತನೆ ಆಗುತ್ತೆ. ಆ ಮೇಘದ ಮೂಲಕ ಅಥವಾ ಮೋಡದ ಮೂಲಕ ಮಳೆ ಅನ್ನೋದು ಸುರಿಯುತ್ತೆ. ಆದ್ದರಿಂದ ಪರ್ಜನ್ಯನಿಗೆ ಮೇಘಪ್ಪ ಮೇಘಾಧಿಪತಿ ಅಂತ ಹೆಸರು. ತರುಣಿ ಭಾರ್ಯ ಯುವಸ್ವಾನ್ ನಾಮಕ ಸೂರ್ಯನ ಪತ್ನಿ ಸೌಮ್ಯಾದೇವಿ, ಈಕೆ ವಿಶ್ವಕರ್ಮನ ಪುತ್ರಿ. ಈಕೆಯಲ್ಲಿ ಸೂರ್ಯನಿಂದ ವೈವಸ್ವತ ಮನ್ವಂತರ ಅಧಿಪತಿಯಾಗಿರ್ತಕ್ಕಂಥವನು ಮತ್ತು ಯಮಧರ್ಮ ದೇವತೆ ಇಬ್ಬರು ಪುತ್ರರು ಹುಟ್ಟುತ್ತಾರೆ. ಯಮುನೆ ಅನ್ನೋಳು ಸೌಮ್ಯಾದೇವಿಯ ಏಕಮಾತ್ರ ಪುತ್ರಿ, ಯಮನ ತಂಗಿ ಸಹೋದರಿ. ಶಾರ್ವರೀಕರಣ ಪತ್ರಿ ರೋಹಿಣಿ. ಶಾರ್ವರಿ ಅಂದರೆ ಕತ್ಲು, ಕತ್ನಲ್ಲಿ ಬೆಳಗಿರೋದ್ರಿಂದ ಚಂದ್ರ, ಶಾರ್ವರೀಕರ ಅಂತ ಚಂದ್ರನಿಗೆ ಹೆಸರು. ಸೂರ್ಯನಿಗೆ ದಿವಾಕರ, ಚಂದ್ರನಿಗೆ ಶಾರ್ವರೀಕರ. ಈ ಚಂದ್ರನಿಗೆ ಅಶ್ವಿನ್ಯಾದಿ 27 ನಕ್ಷತ್ರಾಭಿಮಾನಿ ದೇವತೆಗಳ ಪತ್ನಿಯರು. ಅವರಲ್ಲಿ ರೋಹಿಣಿ ಚಂದ್ರನ ಮುಖ್ಯ ಪತ್ನಿ ಅಥವಾ ಪ್ರೀತ್ಯಾಸ್ಪದಳ ಪತ್ನಿ. ಈಕೆಯೂ ಕೂಡ ದಕ್ಷಪುತ್ರಿ. ಯಮಧರ್ಮರಾಯನ ಪತ್ನಿ ಶ್ಯಾಮಲಾದೇವಿ. ಆದ್ದರಿಂದ ಈ ಪದ್ಯದಲ್ಲಿ ಕರ್ಮಜ ದೇವತೆಗಳ ನಂತರದಲ್ಲಿ ಶರಭ ಪರ್ಜನ್ಯಾಖ್ಯ ಮೇಘಪ ಸೌಮ್ಯ ರೋಹಿಣಿ ಶ್ಯಾಮಲ ಅವಳೇ ದೇವಕಿ ಇವರ ವಿಚಾರವನ್ನು ಈ ಪದ್ಯದಲ್ಲಿ ತಿಳಿಸಿದರು.